ಅಸ್ತಮಾ, ಮಂಡಿ ನೋವು, ಸಂಧು ನೋವು, ಥೈರಾಯ್ಡ್, ಮಾನಸಿಕ ಖಾಯಿಲೆ, ಚರ್ಮದ ಸಮಸ್ಯೆ, ಸಂತಾನಹೀನತೆ ಮತ್ತು ಯಾವುದೇ ಕ್ರಾನಿಕ್ ಖಾಯಿಲೆಗಳಿಗೆ ಇಂದೇ ಕರೆ ಮಾಡಿ ಭೇಟಿ ನೀಡಿ ಡಾಕ್ಟರ್ ಧರ್ಯಪ್ಪ ಮುಚಂಡೆ ಹೋಮಿಯೋಪತಿ ಆಸ್ಪತ್ರೆ, ಕಿಮ್ಸ್ ಬಿಆರ್ಟಿಎಸ್ ಎದುರು, ವಿದ್ಯಾನಗರ, ಹುಬ್ಬಳ್ಳಿ. ಮೊಬೈಲ್ 9960894196, 9960894186. अरे ये वाला सस्ता है, ले लेते हैं ना? ना बॉस, सस्ता नहीं, सही चाहिए. क्वालिटी में नो कॉम्प्रोमाइज, सेफ्टी में नो सरप्राइज. डोंट जस्ट बाय, रेज योर स्टैंडर्ड. अपनाओ इंडियन स्टैंडर्ड. जी हाँ, क्योंकि स्टैंडर्ड है तो भरोसा है, और इस भरोसे की पहचान है BIS क्वालिटी मार्क्स, ISI, CRS और हॉलमार्क. सो बी अ स्मार्ट कंज्यूमर एंड रेज योर स्टैंडर्ड विद इंडियन स्टैंडर्ड्स. ಅತ್ತಿರಿ ಸಿದ್ದರಾಮೇಶ್ವರ ಜಾತ್ರೆ ಬಂತು, ಭೋಗಿ ಸಂಕ್ರಾಂತಿ ಹಬ್ಬ ಬಂತು. ಹೌದಲ್ರಿ ಪೂಜಾ, ಪ್ರತಿ ವರ್ಷ ಅಕ್ಕಪಕ್ಕ ಬಿದಿರಿನಂತಿದ ಶೇಂಗಾ ಹೋಗಿ ರೊಟ್ಟಿ, ಶೇಂಗಾ ಚಟ್ನಿ, ಅರ್ಶಿ ಚಟ್ನಿ, ಗುರ ಚಟ್ನಿ, ಪುಟನ್ ಚಟ್ನಿ ಕೊಟ್ಟಿದ್ದ. ಈ ಸಲ ನಾ ಇನ್ನೂ ಏನು ಮಾಡೇ ಇಲ್ಲ. ಅತ್ತಿರಿ ನೀವು ಟೆನ್ಷನ್ ತಗೋಬೇಡ್ರಿ, ಬಿಜಾಪುರ್ ಫೇಮಸ್ ಉಮ್ದಿ ಫುಡ್ಸ್ ಅವ್ರಿಗೆ ನಾ ಎಲ್ಲ ಆರ್ಡರ್ ಮಾಡ್ತೀನಿ. ಹ್ಯಾಂಗ ಆರ್ಡರ್ ಮಾಡ್ತೀವಿ? ಉಮ್ದಿ ಫುಡ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದಲ್ರಿ, 9448174747. ಆನ್ಲೈನ್ ಬುಕ್ ಮಾಡಬಹುದ್ರಿ, www.umdifoods.com. ತಡ ಯಾಕ, ಇವತ್ತೇ ಆರ್ಡರ್ ಮಾಡು. Decided to join the Indian Navy as a career? Unmarried men and women candidates can apply online to become permanent commissioned officers in executive and technical branches under 10+2 BTech cadet entry scheme. Entry opening from 3rd January 2026. Last date for submission is 19th January 2026. For more detail visit www.joinindiannavy.gov.in. Indian Navy, an ocean of opportunity. जन जन का रखे ध्यान, टीबी मुक्त भारत अभियान. जन जन का रखे ध्यान, टीबी मुक्त भारत अभियान. निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते. जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार. निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं. जन जन का रखे ध्यान, टीबी मुक्त भारत अभियान. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಏಹೇ, ಹರ್ ಭಾರತೀಯ ನಾಗರಿಕ ಶಿಕಾಯತ್ ಪರ್ ತ್ವರಿತ ಕಾರ್ಯವಾಹಿ ಕಿ ಗ್ಯಾರಂಟಿ ಕಾ ಪೋರ್ಟಲ್. ಸಿಪಿ ಗ್ರಾಮ್ಸ್ ಏಕ್ ಐಸಿ ವಿಶ್ವಸನೀಯ ಪ್ರಣಾಲಿ जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. सीपी ग्राम्स, संवेदनशील, असरदार, जवाबदेह. आज ही लॉगिन करें सीपी ग्राम्स. डॉक्टर साहब रे, के मोवासियाला ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ ಸಿಕ್ಕಿಬಿದ್ರು. UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಅರೆ ಏ ವಾಲಾ ಸಸ್ತಾ ಹೈ, ಲೇ ಲೇತೆ ಹೈ ನಾ? ನಾ ಬಾಸ್, ಸಸ್ತಾ ನಹೀಂ, ಸಹೀ ಚಾಹಿಯೇ. ಕ್ವಾಲಿಟಿ ಮೇ ನೋ ಕಾಂಪ್ರೊಮೈಸ್, ಸೇಫ್ಟಿ ಮೇ ನೋ ಸರ್ಪ್ರೈಸ್. ಡೋಂಟ್ ಜಸ್ಟ್ ಬೈ, ರೇಸ್ ಯೋರ್ ಸ್ಟ್ಯಾಂಡರ್ಡ್. ಅಪ್ನಾವ್ ಇಂಡಿಯನ್ ಸ್ಟ್ಯಾಂಡರ್ಡ್. ಜಿ ಹಾ, ಕ್ಯೂಕಿ ಸ್ಟ್ಯಾಂಡರ್ಡ್ ಹೇ ತೋ ಭರೋಸಾ ಹೇ, ಔರ್ ಇಸ್ ಭರೋಸೆ ಕಿ ಪಹಚಾನ್ ಹೇ BIS ಕ್ವಾಲಿಟಿ ಮಾರ್ಕ್ಸ್, ISI, CRS ಔರ್ ಹಾಲ್ಮಾರ್ಕ್. ಸೋ ಬಿ ಅ ಸ್ಮಾರ್ಟ್ ಕನ್ಸ್ಯೂಮರ್ ಅಂಡ್ ರೇಸ್ ಯೋರ್ ಸ್ಟ್ಯಾಂಡರ್ಡ್ ವಿತ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. decided to join the Indian Navy as a career. Unmarried men and women candidates can apply online to become permanent commissioned officers in executive and technical branches under 10 plus 2 BTech cadet entry scheme. Entry opening from 3rd January 2026. Last date for submission is 19th January 2026. For more detail, visit www.joinindiannavy.gov.in. Indian Navy, an ocean of opportunity. ಬೆಳಗಾವಿ ಜಿಲ್ಲೆಯ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಯಭಾಗ್ ತಾಲೂಕಿನ ಹಾರುಗೇರಿಯಲ್ಲಿ ಜನವರಿ 10 ಮತ್ತು 11ರಂದು ಆಯೋಜಿತವಾಗಿದೆ. ವಿಮರ್ಶಕ ಡಾಕ್ಟರ್ ವಿಎಸ್ ಮಾಳಿ ಸಮ್ಮೇಳನ ಸರ್ವಾಧ್ಯಕ್ಷರಾಗಿದ್ದು ತಮಗೆಲ್ಲರಿಗೂ ಪ್ರೇರಣಾ ಸಾಹಿತ್ಯ ಪರಿಷತ್ ವತಿಯಿಂದ ಆದರದ ಸ್ವಾಗತ. ಸ್ವಾಗತ ಕೋರುವವರು ಡಾಕ್ಟರ್ ಡಿ ಫ್ರಾನ್ಸಿಸ್ ಜೇವಿಯರ್, ರಾಜ್ಯಾಧ್ಯಕ್ಷರು ಪ್ರೇರಣಾ ಸಾಹಿತ್ಯ ಪರಿಷತ್, ಹಾಗೂ ಸಂಗಮೇಶ್ ಬಸಗೌಡ ನಾಯಕ್, ಜಿಲ್ಲಾಧ್ಯಕ್ಷರು ಪ್ರೇರಣಾ ಸಾಹಿತ್ಯ ಪರಿಷತ್ ಬೆಳಗಾವಿ. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೇಳುಗುರಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭಾರತದಾದ್ಯಂತ ಪ್ರಚಲಿತವಿರುವ ವಿಕಸಿತ ಭಾರತ ಜಿ ರಾಮ್ಜಿ ಮಸೀದಿಯ ಕುರಿತು ಧಾರವಾಡ ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ತೊದಲಬಾಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ಕೇಳುಗರೆ. ನಮ್ಮ ಭಾರತದಾದ್ಯಂತ ಇಂದು ಪ್ರಚಲಿತ ಇರುವ ವಿಕಸಿತ ಭಾರತ ಜಿ ರಾಮ್ಜಿ ಮಸೂದೆಯ ಕುರಿತು ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆಯಾಗಿ ಹೊರಹೊಮ್ಮಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಮಸೂದೆ 2025 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಬದಲಿಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ನೀತಿಯನ್ನು ರೂಪಿಸಲು ತಂದಂತ ಮಸೂದೆಯಾಗಿದ್ದು ಇದು ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಭಾರತ ವಿಕಸಿತ ಜಿ ರಾಮ್ಜಿ ಮಸೂದೆಯ ಕುರಿತು ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಧಾರವಾಡ ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ತೊದಲ್ಬಾಗಿಯವರಿದ್ದಾರೆ. ಮಲ್ಲಿಕಾರ್ಜುನ್ ತೊದಲ್ಬಾಗಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮಲ್ಲಿಕಾರ್ಜುನ್ ಅವರೇ, ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಮುಖ್ಯ ಉದ್ದೇಶ ಏನು? ಇದರ ವ್ಯಾಪ್ತಿಯಲ್ಲಿ ಯಾರೆಲ್ಲ ಪ್ರಯೋಜನಗಳನ್ನು ಪಡಿಬಹುದು? ಸರ್, ತಾವು ಕೇಳತಕ್ಕಂಥದ್ದು ಒಂದು ಒಳ್ಳೆ ಪ್ರಶ್ನೆ ಇದೆ ಸರ್. ಇದರಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ, 100 ದಿನಗಳ ಉದ್ಯೋಗಕ್ಕಿಂತ 125 ದಿನಗಳ ಉದ್ಯೋಗವನ್ನ ಜನಕ್ಕೆ ಕೊಟ್ಟದ್ದೇ ಆದ್ರೆ, ಕೂಲಿಕಾರರಿಗೆ ಕೊಟ್ಟದ್ದಾದ್ರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಇದು ತುಂಬಾ ಅನುಕೂಲಕಾರಿಯಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ಗ್ರಾಮೀಣ ಜನರ, ಕೂಲಿಕಾರರ ಮತ್ತು ಬಡವರ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸುವುದೇ ಮೂಲ ಇದರ ಉದ್ದೇಶ ಆಗಿದೆ. ಅದರೊಟ್ಟಿಗೆ ಇನ್ನೊಂದು ಏನಂದ್ರೆ, ಮೊದಲು 15 ದಿನಕ್ಕೊಮ್ಮೆ ವೇತನ ಪಾವತಿ ಆಗ್ತಾ ಇತ್ತು, ಪ್ರಸ್ತುತ 7 ದಿನಕ್ಕೊಮ್ಮೆ ವೇತನ ಪಾವತಿ ಆಗುವುದರಿಂದ ಇದು ತುಂಬಾ ಅನುಕೂಲಕಾರಿಯಾಗಿದೆ ಸರ್. ಅದರೊಟ್ಟಿಗೆ ಏನಂದ್ರೆ, ಮೊದಲು ಈ ಒಂದು ವೇತನ ಪಾವತಿ ಸಮಯದಲ್ಲಿ ಆಗಲಿ ಅಥವಾ ಕೂಲಿ ಕಾರ್ಮಿಕರು ಅವರು ಕೂಲಿಗೆ ಬಂದ ಸಮಯದಲ್ಲಿ NMMS ಮುಖಾಂತರ ನಾವು ಅವ್ರಿಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ತಲೆ ಎಣಿಕೆಯ ಮೂಲಕ ನಾವು ಲೇಬರ್ ಅನ್ನ ಎಣಿಕೆ ಮಾಡ್ತಾ ಇದ್ದೀವಿ. ಹೌದು. ಬಟ್ ಈಗ ಪ್ರಸ್ತುತ ಅದು ವ್ಯತ್ಯಾಸ ಆಗಿದೆ. ಏನಾಗಿದೆ ಅಂದ್ರೆ, ಈ KYC ಆಗಿದೆ. ಅದರೊಟ್ಟಿಗೆ ಏನ್ ಮಾಡಿದೆ ಅಂದ್ರೆ, ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಕೂಡ ಸರ್ಕಾರ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಇದರಿಂದ ಸೈಂಟಿಫಿಕ್ ಆಗಿ ಇದು ಬದಲಾವಣೆ ತರಕ್ಕೆ ತುಂಬಾ ಅನುಕೂಲಕಾರಿಯಾಗಿದೆ ಅಂತೇಳಿ ಈ ಸಮಯದಲ್ಲಿ ಬಯಸ್ತಾ ಇದ್ದೀನಿ. ಅದರೊಟ್ಟಿಗೆ ಕ್ರಿಯಾ ಯೋಜನೆಯನ್ನ ವೈಜ್ಞಾನಿಕವಾಗಿ ತಯಾರಿಸಲು ಕೂಡ ಇದು ತುಂಬಾ ಸಹಾಯಕಾರಿಯಾಗಿದೆ. ಅಂದ್ರೆ ಈ ವ್ಯವಸ್ಥೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವೈಜ್ಞಾನಿಕ ಒಂದು ವಿಧಾನವನ್ನ ಬಳಸಿಕೊಂಡು ಜನರ ಆರ್ಥಿಕ ಮಟ್ಟವನ್ನ ಸ್ಥಿತಿಯನ್ನು ಹೆಚ್ಚಿಸುವುದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಇದರ ವ್ಯಾಪ್ತಿಯಲ್ಲಿ ಯಾರೆಲ್ಲ ಪ್ರಯೋಜನಗಳನ್ನ ಪಡಿಬಹುದು ಅಂತೀರಿ? ಇದರ ವ್ಯಾಪ್ತಿಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಗಂಡನನ್ನ ಕಳೆದುಕೊಂಡಂತ ಹೆಣ್ಣು ಮಕ್ಕಳು, ಅವರ ಸಾಮಾಜಿಕವಾಗಿ ಅವರನ್ನ ಸಬಲಗೊಳಿಸಬೇಕು ಮತ್ತು ಆರ್ಥಿಕವಾಗಿ ಅವರನ್ನ ಬಲಗೊಳಿಸಬೇಕು ಮತ್ತು ಅವರಿಗೆ ಬಲವನ್ನು ತುಂಬಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಒಂದು 25% ಅವರಿಗೆ ಕೂಲಿಯಲ್ಲಿ ಕೂಡ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಒಂದು ವಿರಾಮದ ಅವಧಿಯನ್ನು ಕೂಡ ಅವರಿಗೆ ಜಾಸ್ತಿ ಮಾಡಿದ್ದಾರೆ. ಕೆಲಸದಲ್ಲಿ ಕೂಡ ಅವರಿಗೆ ವಿನಾಯಿತಿ ಇದೆ. ಅದರೊಟ್ಟಿಗೆ ಇದರ ಉದ್ದೇಶವನ್ನು ಪಡೆಯತಕ್ಕಂಥವ್ರು ಪರಿಶಿಷ್ಟ ಜಾತಿಯ ಜನರು. ನೆಕ್ಸ್ಟ್, HIV ಪೀಡಿತರಾಗಿರ್ತಕ್ಕಂಥ ಜನರು ಕೂಡ ಇದರ ಪ್ರಯೋಜನವನ್ನು ಪಡಿತಾರೆ. ಅದರೊಟ್ಟಿಗೆ ನಮ್ಮ ವಿಕಲಚೇತನರು, ನಾವೇನು ದಿವ್ಯಾಂಗರು ಅಂತ ಕರಿತೀವಲ್ಲ, ವಿಕಲಚೇತನರು ಕೂಡ ಇದರ ಅನುಕೂಲತೆಯನ್ನು ಪಡಿತಾರೆ. ನೆಕ್ಸ್ಟ್, ಮಹಿಳೆಯರಿಗೆ ಕನಿಷ್ಠ 50% ಆದ್ರೂ ಉದ್ಯೋಗವನ್ನ ಕೊಡಬೇಕು ಅನ್ನೋದನ್ನ ಇದರ ಮುಖ್ಯ ಉದ್ದೇಶ ಆಗೈತಿ. ಒಟ್ಟಾರೆಯಾಗಿ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂತ ಜನರ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರನ್ನ ಸಬಲಗೊಳಿಸುವುದೇ ಇದರ ಮುಖ್ಯ ಉದ್ದೇಶ ಆಗೈತಿ. ಮತ್ತು ಇದು ಈ ಎಲ್ಲಾ ಮೇಲಿನ ಹೇರ್ತಕ್ಕಂತ ಜನರು ಇದರ ಸದುಪಯೋಗವನ್ನು ಪಡ್ಕೋತಾರಂತ ನಾನು ಈ ಸಮಯದಲ್ಲಿ ಹೇಳಬಯಸ್ತೇನೆ. ಮಲ್ಲಿಕಾರ್ಜುನ್ ಅವರೇ, ಈ ವಿಕಸಿತ ಭಾರತ ಜಿ ರಾಮ್ಜಿ ಮತ್ತು ಮೊದಲ ಇದ್ದಂತಹ ಎಂ ಜಿ ನರೇಗಾ ಯೋಜನೆ, ಇದರ ಅಡಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೂ ಇರುವ ವ್ಯತ್ಯಾಸ ಏನು? ಈಗ ಮೊದಲೇದಾಗಿ ತಾವು 1 ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ 2005 ಇದಕ್ಕೆ NREG ಅಂತ ಹೆಸರು ಕೊಟ್ರು, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಆ ನಂತರ ಸರ್ಕಾರ ಇದನ್ನ ಬದಲಾವಣೆ ಮಾಡಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಬದಲಾವಣೆ ತಂದ್ರು. ಈಗ ಪ್ರಸ್ತುತ ಸರ್ಕಾರ ಸ್ವಲ್ಪ ಬದಲಾವಣೆ ತಂದು ಹೆಸರಲ್ಲಿ ಬದಲಾವಣೆ ಮಾಡಿದೆ ಮೊದಲೇದಾಗಿ. ಈಗ ಅದಕ್ಕೆ ಹೆಸರು ಏನು ಕೊಟ್ಟಿದೆ ಅಂದ್ರೆ ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಹೆಸರನ್ನ ನಾಮಕರಣ ಮಾಡಿದೆ. ಇನ್ನು ನಾವು ಈ ವ್ಯತ್ಯಾಸದ ವಿಷಯಕ್ಕೆ ಬಂದ್ರೆ ಮೊದಲೇದಾಗಿ ಇದರಲ್ಲಿ ವ್ಯತ್ಯಾಸ ಏನಿದೆ ಅಂದ್ರೆ ಈ ಮುಂಚೆ 100 ಉದ್ಯೋಗಾವಕಾಶವನ್ನು ಕೊಡ್ತಾ ಇದ್ರು, ಪ್ರಸ್ತುತ ಅದನ್ನ 25 ಇನ್ನೂ ಅಡಿಷನಲ್ ಆಗಿ ಕೊಟ್ಟು ಒಟ್ಟು 125 ಬಡ ಕೂಲಿಕಾರರಿಗೂ ಮತ್ತು ಬಡ ರೈತರಿಗೂ ಉದ್ಯೋಗವನ್ನು ಕೊಡುವ ನಿಟ್ಟಿನಲ್ಲಿ ಇದು ವ್ಯತ್ಯಾಸ ಆಗಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇನ್ನು ಎರಡನೇ ವ್ಯತ್ಯಾಸವನ್ನು ನಾವು ಚರ್ಚಿಸಿದಾಗ ಅಥವಾ ಗಮನಿಸಿದಾಗ ಅದರಲ್ಲಿ ಮುಖ್ಯವಾಗಿರ್ತಕ್ಕಂತ ವ್ಯತ್ಯಾಸ ಏನ್ ಕಂಡು ಬಂದಿದೆ ಅಂದ್ರೆ ಮೊದಲು NRM ಕಾಮಗಾರಿಗಳನ್ನ ತಗೋತಾ ಇದ್ರು, ಅಂದ್ರೆ ಈ ಭೂಮಿಯಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಂತ ವರ್ಕ್ಗಳನ್ನು NRM ಅಂತ ವರ್ಕ್ಗಳನ್ನು ತಗೋತಾ ಇದ್ದೀವಿ. ಎರಡನೇದಾಗಿ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸುವ ಸಲುವಾಗಿ ಕಾಮಗಾರಿಗಳನ್ನು ತಗೋತಾ ಇದ್ದೀವಿ. ಎಕ್ಸಾಂಪಲ್ ರೋಡ್ ಮಾಡೋದು, ಒಳಚರಂಡಿ ವ್ಯವಸ್ಥೆಯನ್ನು ಮಾಡೋದು, ಶಾಲೆಗಳಿಗೆ ಕಾಂಪೌಂಡ್ಗಳನ್ನು ಕಟ್ಟಿಸಿಕೊಳ್ಳೋದು, ಅಂಗನವಾಡಿ ಕಟ್ಟಡವನ್ನು ನಿರ್ಮಿಸಿಕೊಟ್ಟೋದು ಮತ್ತು ಮೈದಾನವನ್ನು ಸಮತಟ್ಟ ಮಾಡೋದು ಶಾಲೆ ಮೈದಾನವನ್ನು, ನೆಕ್ಸ್ಟ್ ಶಾಲೆಗೆ ಶೌಚಾಲಯವನ್ನು ಕಟ್ಟಿಸಿಕೊಡೋದು, ಶಾಲೆಗೆ ನಾವು ಬಿಸಿ ಊಟ ಕೇಂದ್ರವನ್ನು ಕಟ್ಟಿಸಿಕೊಡೋದು, ಇವೆಲ್ಲ ಒಂದು ಮೂಲಭೂತ ಸೌಲಭ್ಯಗಳನ್ನು ನಾವು ಮುಂಚೆ ಕಲ್ಪಿಸಿ ಕೊಡ್ತಾ ಇದ್ದೀವಿ. ಇದು 2. ಇನ್ನು 3 ಕೃಷಿ ಚಟುವಟಿಕೆಯನ್ನು ಕೂಡ ನಾವು ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಬದು ನಿರ್ಮಾಣ, ನೆಕ್ಸ್ಟ್ ಕೃಷಿ ಹೊಂಡ, ಇಂಥ ಕೃಷಿ ಚಟುವಟಿಕೆ ಪೂರಕವಾದಂತಹ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ಜೀವನೋಪಾಯ ಚಟುವಟಿಕೆಗೆ ಸಹಾಯವಾಗುವಂತ ಕಾಮಗಾರಿಗಳು ಕೂಡ ಮೂಲ ಒಂದು ಕಾನೂನಲ್ಲಿ ಇದ್ದು, ಮೂಲ NREGಯಲ್ಲಿ ಇದ್ದು. ಈ ಜೀವನೋಪಾಯ ಚಟುವಟಿಕೆ ಅಂದ್ರೆ ಏನು? ಜೀವನೋಪಾಯ ಚಟುವಟಿಕೆ ಅಂದ್ರೆ ನಿತ್ಯ ಜೀವನದಲ್ಲಿ ಕಾರ್ಮಿಕರ ಬದುಕಿನಲ್ಲಿ ಅವರಿಗೆ ಅನುಕೂಲವಾಗುವಂತ ಕಾಮಗಾರಿಗಳು. ಉದಾಹರಣೆಗಾಗಿ ಇನ್ಲೈನ್ ಟ್ರೀಟ್ಮೆಂಟ್ ಅಂದ್ರೆ ಒಳಚರಂಡಿ ನೀರನ್ನ ಸಂಸ್ಕರಣೆ ಮಾಡಿ ನದಿಗಳಿಗೆ ಬಿಡೋದು, ಇದೆಲ್ಲ ನೋಡ್ತಾ ಇದ್ರು ನಾವು. ಇವತ್ತು ನದಿಗಳು ಮಲಿನ ಆಗಕತ್ತೆ, ಹೌದಾ? ಈ ಮಲಿನ ಆಗ್ತಕ್ಕಂತ ನದಿಗಳು ಅಥವಾ ನೀರಿನ ಮೂಲಗಳು ಮಲಿನ ಆಗಕತ್ತೆವು, ಕೆರೆಗಳು ಮಲಿನ ಆಗಕತ್ತೆವು. ಅದನ್ನ ಮಲಿನತೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಂತೇಳಿ ಸ್ಕೀಮ್ ಅನ್ನು ತಂದಿದ್ರು. ಇಂಥವೆಲ್ಲ ಕಾಮಗಾರಿಗಳನ್ನ ನಾವೇನ್ ಮಾಡ್ತಾ ಇದ್ವಿ, ಜೀವನೋಪಾಯ ಚಟುವಟಿಕೆ, ಜನರ ಆರೋಗ್ಯವನ್ನ ವೃದ್ಧಿಸುವಂತವು, ರೋಗ ರುಜಿನಿಗಳನ್ನ ತಡೆಗಟ್ಟುವಂತವು, ಇವು ಜೀವನೋಪಾಯ ಚಟುವಟಿಕೆಗಳು. ಇಂಥವೆಲ್ಲ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಕಾಮಗಾರಿಗಳನ್ನ ತಗೋತಾ ಇದೀವಿ. ಬಟ್ ಈ 4 ಕಾಮಗಾರಿಗಳು ಪ್ರಸ್ತುತ ಅದಾವ ಈ ಕಾನೂನಲ್ಲಿ, ಆದ್ರೆ ಒಂದು ವ್ಯತ್ಯಾಸ ಆಗಿದೆ, ಇದರಲ್ಲಿ ಒಂದು ಎಡಿಷನಲ್ ಸೇರಿಸಿಬಿಟ್ಟಿದ್ದಾರೆ. ತಾವೆಲ್ಲ ನೋಡಿದಿರಿ, ಇವತ್ತು ಪ್ರಕೃತಿ ವಿಕೋಪದಿಂದ ಜೀವ ಹಾನಿ ಆಗುವಂತ ಸಾಧ್ಯತೆ ಇದೆ, ರೈತರಿಗೆ ಬೆಳೆ ಹಾನಿ ಆಗುವಂತ ಸಾಧ್ಯತೆ ಇದೆ, ಆಸ್ತಿ ಹಾನಿ ಆಗುವಂತ ಸಾಧ್ಯತೆ ಇದೆ. ಇವೆಲ್ಲ ಪ್ರಕೃತಿ ವಿಕೋಪವನ್ನ ಮುಂಚಿತವಾಗಿ ಯಾಕೆ ತಡೆಗಟ್ಟಬಾರದು ಅನ್ನೋದೊಂದು ಸರ್ಕಾರದ ಆಲೋಚನೆ. ಇವುಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ MGNREGN ಸ್ಕೀಮ್ ಅನ್ನ ಬಳಸಿಕೊಂಡು ಪ್ರಿಕಾಷನರಿ ಆಗಿ ಈ ಪ್ರಕೃತಿ ವಿಕೋಪನ ಹೆಂಗ್ ತಡಿಬೇಕು ಅಂತ ಹೇಳಿ ಎಡಿಷನಲ್ ಆಗಿ ಪಾಯಿಂಟ್ ಅನ್ನ ಆಡ್ ಮಾಡಿದ್ದಾರೆ. ಇದು ತುಂಬಾ ಅನುಕೂಲಕಾರಿ. ಇದು ನಮ್ಮ ಮೂಲ ಕಾನೂನಿಗೂ ಮತ್ತು ಈ ಕಾನೂನಿಗೆ ಇರ್ತಕ್ಕಂತ ವ್ಯತ್ಯಾಸ ಅಂದ್ರೆ ಇಲ್ಲಿ ನಾವೇನಾಗಿದೆ ಅಂದ್ರೆ ಪ್ರಕೃತಿ ವಿಕೋಪನ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಪಾಯಿಂಟ್ ಅನ್ನ ಆಡ್ ಮಾಡ್ಯಾರ. ಇದು ನಾವು ಚರ್ಚೆ ಮಾಡಿದ್ದ 2. ಯಾವ ರೀತಿ ಪ್ರಕೃತಿ ವಿಕೋಪವನ್ನ ತಡೆಗಟ್ಟಬಹುದು ಈ ಕಾರ್ಯದಲ್ಲಿ? ನಿಜವಾಗಿ ತಾವು ಕೇಳ್ತಕ್ಕಂಥದ್ದು ಒಂದು ಒಳ್ಳೆಯ ಪ್ರಶ್ನೆ. ಈಗ ಪ್ರಕೃತಿ ವಿಕೋಪವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ಅನುಕೂಲಕಾರಿಯಾಗಿದೆ ಅಂದ್ರೆ, ಬೇಸಿಗೆ ಸಮಯದಲ್ಲಿ ಬರಗಾಲ ಅಂತ ಬರುತ್ತೆ, ಅಂದ್ರೆ ಮಳೆಗಾಲ ವರ್ಷ ಕಡಿಮೆ ಆದಾಗ ನಮಗೆ ಬರಗಾಲ ಆಗುವ ಸಾಧ್ಯತೆ ಇರುತ್ತೆ. ಈ ಬರಗಾಲವನ್ನು ತಡೆಗಟ್ಟಬೇಕಾದ್ರೆ ನಾವು ಏನ್ ಮಾಡಬೇಕು? ಅಲ್ಲಲ್ಲಿಗೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಬೇಕು, ಹೌದಾ? ಇಂಗು ಗುಂಡಿಗಳನ್ನು ನಿರ್ಮಿಸಬೇಕು, ನೆಕ್ಸ್ಟ್ ಬದು ನಿರ್ಮಾಣಗಳನ್ನು ಮಾಡ್ಕೋಬೇಕು. ಇದರಿಂದ ಏನಾಗತ್ತ, ನಮಗೆ ಅಂತರ್ಜಲ ಮಟ್ಟ ಹೆಚ್ಚಾಗತ್ತ. ಯಾವಾಗ ಅಂತರ್ಜಲ ಮಟ್ಟ ಹೆಚ್ಚಾಗತ್ತಲ್ಲ ಅದು ಆ ಸಮಯದಲ್ಲಿ ಏನಾಗತ್ತಂದ್ರೆ ನಮ್ಗೆ ಬರಗಾಲ ಬರುವ ಸಾಧ್ಯತೆ ಪ್ರಮಾಣ ಕಡಿಮೆ ಆಗತ್ತೆ. ಅಂತರ್ಜಲ ಮಟ್ಟ ಹೆಚ್ಚಾಯ್ತಂದ್ರೆ ಬರಗಾಲ ಆದ್ರೂ ಕೂಡ ರೈತರಿಗೆ ಅಥವಾ ಕುಡಿಯುವ ನೀರಿಗೆ ನಮಗ್ ತೊಂದರೆ ಆಗಲ್ಲ, ಅನುಕೂಲ ಆಗುತ್ತೆ. ಆಂತರಿಕ ಜಲಮಟ್ಟವನ್ನು ನಾವು ಬಳಸ್ತೀವಿ. ಆ ನಿಟ್ಟಿನಲ್ಲಿ ಕೂಡ ಈ ಚಟುವಟಿಕೆ ಮಾಡೋದ್ರಿಂದ ನಾವು ಈ ಫ್ಲಡ್ ಇಫೆಕ್ಟ್ ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ಇದು ತುಂಬಾ ಅನುಕೂಲಕಾರಿಯಾಗಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಈ ಒಂದು ಯೋಜನೆಯಲ್ಲಿ ಈಗ ಮಲ್ಲಿಕಾರ್ಜುನ್ ಅವರೇ, ಈ ವಿಕಸಿತ ಭಾರತ ಜಿ ರಾಮ್ಜಿಗೆ ಕೇಂದ್ರ ಸರ್ಕಾರ ಎಷ್ಟು ಅನುದಾನವನ್ನು ಕೊಡ್ತಾ ಇದೆ, ಮತ್ತೆ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಅನುದಾನ ಕೊಡ್ತಾ ಇದೆ, ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಒಂದೇ ಸರ್ಕಾರ ಬರ್ಸುತ್ತಾ ಹೇಗೆ? ಇಲ್ಲ, ಇದು ವ್ಯತ್ಯಾಸ ಆಗಿದೆ ಸರ್. ನಿಜವಾಗಿ ತಾವು ಕೇಳ್ತಕ್ಕಂಥದ್ದೊಂದು ಒಳ್ಳೆ ಪ್ರಶ್ನೆ. ಮೊದಲನೇದು ಮತ್ತು ಈಗಿಂದಕ್ಕೂ ವ್ಯತ್ಯಾಸ ಇದೆ. ನಾವು ಇಲ್ಲಿ ಏನ್ ಮಾಡೋಣ ಅಂದ್ರೆ ಮೂರು ಪಾಯಿಂಟ್ ಅಲ್ಲಿ ನೋಡೋಣ. ಮೊದಲೇ ಪಾಯಿಂಟ್ ಕೂಲಿ, ದುಡಿದಂತ ಕಾರ್ಮಿಕರಿಗೆ ಕೂಲಿ ಕೊಡೋದು. ಆ ಕೂಲಿ ವಿಷಯಕ್ಕೆ ಬಂದಾಗ ಮೊದಲನೇ ಕಾನೂನಲ್ಲಿ ಏನಿತ್ತಂದ್ರೆ 100ಕ್ಕೆ 100ರಷ್ಟು ಕೇಂದ್ರ ಸರ್ಕಾರವೇ ಭರಿಸ್ತಾ ಇತ್ತು ಕೂಲಿಯನ್ನ. ಆದ್ರೆ ಜಿ ರಾಮ್ಜಿ ಈ ಒಂದು ಸ್ಕೀಮ್ ಅಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿದೆ. ಈಗ 60-40 ರೇಷಿಯೋದಲ್ಲಿ ಕೂಲಿಯನ್ನ ಭರಿಸ್ಬೇಕು. 60 ಕೇಂದ್ರ ಸರ್ಕಾರದವ್ರು ಕೊಡ್ತಾರೆ, 40% ರಾಜ್ಯ ಸರ್ಕಾರದವ್ರು ಭರಿಸ್ತಾರೆ. ಇದು ಕೂಲಿ ವಿಷಯದಲ್ಲಿ ವ್ಯತ್ಯಾಸ ಆಗಿದೆ. ಅಂದ್ರೆ ಮುಂಚೆ 100ಕ್ಕೆ 100ರಷ್ಟು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, ಬಟ್ ಪ್ರಸ್ತುತ 60ರಷ್ಟು ಕೇಂದ್ರ ಸರ್ಕಾರ ಕೊಡುತ್ತ, 40ರಷ್ಟು ರಾಜ್ಯ ಸರ್ಕಾರಗಳು ಭರಿಸಲೇಬೇಕು. ಈ ಕಾನೂನು ಇದು ಕೂಲಿ ವಿಷಯ ಆಯ್ತು. ಇನ್ನ ಸಾಮಗ್ರಿ ವೆಚ್ಚದ ವಿಷಯದಲ್ಲಿ ನಾವು ಬಂದಾಗ, ಸಾಮಗ್ರಿ ವಿಷಯದಲ್ಲಿ ಮೊದಲು ಏನಿತ್ತಂದ್ರೆ 75% ಸಾಮಗ್ರಿ ವೆಚ್ಚವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 25% ಸಾಮಗ್ರಿ ವೆಚ್ಚವನ್ನ ರಾಜ್ಯ ಸರ್ಕಾರ ಭರಿಸ್ತಿತ್ತು. ಬಟ್ ಸಾಮಗ್ರಿ ಅಂದ್ರೆ ಏನು ಅನ್ನೋದು ತಿಳ್ಕೊದು ಅತಿ ಮುಖ್ಯ. ಉದಾಹರಣೆ, ಕಾಂಪೌಂಡ್ ಕಟ್ಟಿಸ್ತಾ ಇರ್ತೀವಿ ಶಾಲೆಗೆ, ಅಲ್ಲಿ ಸಿಮೆಂಟ್ ಬೇಕಾಗುತ್ತೆ, ಇಟ್ಟಿಗೆ ಬೇಕಾಗುತ್ತೆ, ಸ್ಟೀಲ್ ಬೇಕಾಗುತ್ತೆ, ಇವೆಲ್ಲ ಪರ್ಚೇಸ್ ಎಲ್ಲಾನು ಸಾಮಗ್ರಿಯಲ್ಲಿ ತಗೋತೀವಿ. ಈಗ ಈ ಸಾಮಗ್ರಿ ವಿಷಯದಲ್ಲಿ ಈಗಿನ ಪ್ರಸ್ತುತ ವ್ಯತ್ಯಾಸ ಏನಾಗಿದೆ ಅಂದ್ರೆ, ಕೇಂದ್ರ ಸರ್ಕಾರ 60ರಷ್ಟು ಭರಿಸುತ್ತೆ, 40ರಷ್ಟು ರಾಜ್ಯ ಸರ್ಕಾರ ಭರಿಸುತ್ತೆ. ಇದು ವ್ಯತ್ಯಾಸ ಆಗಿದೆ. ಮಲ್ಲಿಕಾರ್ಜುನ್ ಅವರೇ, ಈ ಗ್ರಾಮೀಣ ಉದ್ಯೋಗವನ್ನ ಈಗಿನ ವಿಕಸಿತ ಭಾರತ ಜಿ ರಾಮ್ಜಿಯಲ್ಲಿ ಯಾವ್ಯಾವ ಸಂದರ್ಭಗಳಲ್ಲಿ ಉದ್ಯೋಗಗಳನ್ನ ನೀಡಬಹುದು, ಯಾವೆಲ್ಲ ಬದಲಾವಣೆಗಳು ಆಗಿವಂತೀರಿ? ಈಗ ಮೊದಲನೇ ಕಾನೂನಿಗೂ ಮತ್ತು ಇವಾಗಿಂದು ಕೂಡ ವ್ಯತ್ಯಾಸ ಇದೆ. ಮುಂಚೆ ಏನ್ ಮಾಡ್ತಿದ್ರೆ ಬೇಡಿಕೆಯ ಆಧಾರದ ಮೇಲೆ ಕೆಲಸ ಕೊಡ್ತಾ ಇದ್ರು, ಡಿಮಾಂಡ್ ಬೇಸ್ ವರ್ಕ್. ಹೌದು, ಈಗ ಒಬ್ರು ಯಾರಿಗಾದ್ರೂ ಕೂಲಿಕಾರರಿಗೆ ನನಗೆ ಕೆಲಸ ಬೇಕು ಅಂತೇಳಿ ಅವನ ಅರ್ಜಿ ಕೊಟ್ಟ ಅಂದ್ರೆ ಅವನಿಗೆ 7 ದಿನದ ಒಳಗಾಗಿ ಕೂಲಿಯನ್ನು ಕೊಡ್ಲೇಬೇಕಾಗಿತ್ತು. 7 ದಿನದ ಒಳಗಾಗಿ ಕೊಡ್ಲಿಲ್ಲ ಅಂದ್ರೆ ಅವನಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕಾಗಿತ್ತು. ಆದ್ರೆ ಪ್ರಸ್ತುತ ಕಾನೂನಲ್ಲಿ ವ್ಯತ್ಯಾಸ ಆಗಿದೆ. ಋತುಮಾನಿನ ಆಧಾರದ ಮೇಲೆ ಕೆಲಸ ಕೊಡೋದು, ಅಂದ್ರೆ ಅವಶ್ಯಕತೆ ಇದ್ದಾಗ ಕೆಲಸ ಕೊಡೋದು. ಋತು ಅಂದ್ರೆ ಈಗ ಉದಾಹರಣೆಗೆ ಬಿತ್ತನೆ ಮತ್ತು ಕೊಯ್ಲು ಸಮಯದಲ್ಲಿ ಇವಾಗ ರೈತರು ಅವ್ರಿಗೆ ಕೆಲಸ ಹಸ್ತಾ ಇರ್ತಾರೆ ಈ ಸಮಯದಲ್ಲಿ. ಹೌದು, ಈಗ ಹಳ್ಳಿಯಲ್ಲಿ ಏನು ಕೃಷಿ ಪ್ರಧಾನ ದೇಶ, ಹೌದು, ರೈತರೇ ನಮ್ಮ ದೇಶದ ಬೆನ್ನೆಲುಬು. ಹೀಗಾಗಿ ಒಂದು ರೈತರು ಏನ್ ಮಾಡ್ತಿದಾರೆ ಅಂದ್ರೆ ಕೂಲಿ ಕಾರ್ಮಿಕರಿಗೆ ಅವರಿಗೆ ಕೃಷಿ ಚಟುವಟಿಕೆ ಬಿತ್ತನೆ ಚಾಲು ಆದ್ರೆ ಕಾರ್ಮಿಕರಿಗೆ ಕೆಲಸ ಕೊಟ್ಟು ಬಿಡ್ತಾರೆ. ನೆಕ್ಸ್ಟ್ ಹಾರ್ವೆಸ್ಟಿಂಗ್ ನಡೀತೈತಿಲ್ಲ, ಹಾರ್ವೆಸ್ಟಿಂಗ್ ಟೈಮ್ದಲ್ಲೂ ಕೂಡ ರೈತರು ಅವರಿಗೆ ಕೂಲಿಕಾರರಿಗೆ ಕೆಲಸ ಕೊಡ್ತಾರೆ. ಈ ಸಮಯದಲ್ಲಿ ಗವರ್ಮೆಂಟ್ ಕೆಲಸ ಕೊಡುವ ಅವಶ್ಯಕತೆ ಇಲ್ಲ ಅಂತ ಸರ್ಕಾರದ ವಿಚಾರ. ನಿಜವಾಗಿ ಅದು ಸರಿ ಇದೆ. ಯಾವಾಗ ಅವರಿಗೆ ಕೆಲಸದ ಅವಶ್ಯಕತೆ ಇದೆಯಲ್ಲ ಅಂದ್ರೆ ಅವರಿಗೆ ಕಷ್ಟದ ಸಮಯದಲ್ಲಿ ಸರ್ಕಾರ ಎತ್ತಿ ಹಿಡಿಯುತ್ತೆ. ಈಗ ರೈತರು ಕೆಲಸ ಕೊಡೋ ಸಮಯದಲ್ಲಿ ಸರ್ಕಾರ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋದು ಆಲೋಚನೆ. ಯಾವಾಗ ಅವರಿಗೆ ಅವಶ್ಯಕತೆ ಇದೆ ಹಾರ್ವೆಸ್ಟಿಂಗ್ ಆದ ನಂತರ, ಅವಾಗ ರೈತರು ಕೆಲಸ ಕೊಡಲ್ಲ, ಎಲ್ಲ ಭೂಮಿ ಕೆಲಸ ಕಡಿಮೆ ಆಗಿರುತ್ತೆ, ಆ ಸಮಯದಲ್ಲಿ ತೊಂದರೆ ಇರುತ್ತೆ. ಆ ಸಮಯದಲ್ಲಿ ಪಂಚಾಯತಿಗೆ ಹೋಗಿ ಅರ್ಜಿ ಕೊಟ್ರಂದ್ರೆ ಕೆಲಸ ಸಿಗುತ್ತೆ. ಇದು ವ್ಯತ್ಯಾಸ ಆಗಿದೆ ಸರ್. ಮಲ್ಲಿಕಾರ್ಜುನ್ ಅವರೇ, ಈ ಜಿ ರಾಮ್ಜಿಯಲ್ಲಿ ವೈಜ್ಞಾನಿಕವಾಗಿ ಏನಾದರೂ ಬದಲಾವಣೆ ಆಗಿದೀರಾ? ಹೇಗೆ ಸರ್? ಬದಲಾವಣೆ ಆಗಿದೆ ಸರ್. ಯಾಕಂದ್ರೆ ಈ ಮುಂಚೆ ಇರ್ತಕ್ಕಂತ MGNREGIಗೂ ಮತ್ತು ಈಗಿನ ನಮ್ ಜಿ ರಾಮ್ಜಿಗೂ ವೈಜ್ಞಾನಿಕವಾಗಿ ಮೆಥೆಡ್ ಗಳನ್ನ ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈಗ ನಾವು ಏನ್ ಮಾಡ್ತಿದ್ದೀವಿ, ಓಲ್ಡ್ ಮೆಥೆಡ್ ಅಲ್ಲಿ ಕೂಲಿಕಾರರ ತಲೆಯನ್ನು ಎಣಿಸ್ತಿದ್ದೀವಿ. ಅಂದ್ರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ NNMS ಅಂತ ಕರಿತಿದ್ವಿ. NNMS ಅಂತ ಒಂದು ಆಪ್ ಇತ್ತು. ಆ ಆಪ್ ಮುಖಾಂತರ ತಲೆ ಎಣಿಸಿ, ಅಂದ್ರೆ ಗಂಡ್ ಮಕ್ಕಳು ಎಷ್ಟು ಜನ ಅದಾರೆ, ಹೆಣ್ಮಕ್ಳು ಎಷ್ಟು ಜನ ಅದಾರೆ. ಉದಾಹರಣೆಗಾಗಿ 10 ಜನ ಕಾರ್ಮಿಕರಿದ್ರಂದ್ರೆ 5 ಜನ ಹೆಣ್ಮಕ್ಳು ಅದಾರೆ, 5 ಜನ ಗಂಡ್ ಮಕ್ಳು ಅದಾರ ಅಂತೇಳಿ ನಾವು NNMS ಅನ್ನ ಹಾಕ್ತಾ ಇದ್ದೀವಿ. ಅಂದ್ರೆ NNMS ಅಂದ್ರೆ ಹಾಜರಾತಿ, ಮ್ಯಾನ್ಯುವಲ್ ಹಾಜರಾತಿ ಹಾಕಿ ಅದನ್ನ ನಾವು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ತಿದ್ದೀವಿ. ಬಟ್ ಈಗ ಸರ್ಕಾರ ವೈಜ್ಞಾನಿಕವಾಗಿ ಬದಲಾವಣೆ ತಂದಿದ್ದಾರೆ. ಹೆಂಗ್ ಬದಲಾವಣೆ ತಂದಿದ್ದಾರೆ? EKYC ತಂದಿದ್ದಾರೆ. EKYC ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. EKYC ಅಂದ್ರೆ ಈಗ ಬ್ಯಾಂಕ್ ಅಕೌಂಟ್ ಇರುತ್ತೆ, ಅವ್ರದ್ದು ಅಕೌಂಟ್ ನಲ್ಲಿ ನೇಮ್ ಇರುತ್ತೆ. ನೆಕ್ಸ್ಟ್ ಜಾಬ್ ಕಾರ್ಡ್ ಅಲ್ಲಿ ನೇಮ್ ಇರುತ್ತೆ, ಆ ಎರಡಕ್ಕೂ ಟ್ಯಾಗ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಆಧಾರ್ ಕಾರ್ಡ್ ಹೋಗುತ್ತೆ. ಆಧಾರ್ ಕಾರ್ಡ್ ನಲ್ಲಿ ನಮಗೆ ಇಂಪಾರ್ಟೆಂಟ್ ತಗೊಳ್ಳೋದೇನು, ನಮ್ಮ ಕಣ್ಣಂದ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ ಆಧಾರ್ ಕಾರ್ಡ್ ನಾವು ಮಾಡಿಸೋ ಸಮಯದಲ್ಲಿ. ಆ ಕಣ್ಣಿಂದ ಏನ್ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರಲ್ಲ ಅದೇ ಸೇಮ್ ನಾವೇನ್ ಮಾಡ್ತೀವಿ, ಕಣ್ಣಿಂದ ಇಲ್ಲಿ ಕ್ಯಾಪ್ಚರ್ ಮಾಡ್ಕೋತೀವಿ. ಕ್ಯಾಪ್ಚರ್ ಮಾಡ್ಕೊಂಡು ಆ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂತ ಒಂದು ಕಣ್ಣಿಂದ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರಲ್ಲ ಮತ್ತು ಈ KYC ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು ಸೇಮ್ ಇರಬೇಕು, ಹೊಂದಾಣಿಕೆ ಆಗಬೇಕು. ಇನ್ನು ಎರಡನೇದು ತಂಪು ತಗೊಂಡಿರ್ತೀವಿ ಬಯೋಮೆಟ್ರಿಕ್. ಆಧಾರ್ ಕಾರ್ಡ್ ಮಾಡಕ್ಕೂ ಬಯೋಮೆಟ್ರಿಕ್ ತಗೊಂಡಿರ್ತಾರೆ. ಈಗೊಂದು ನಾವು ಬಯೋಮೆಟ್ರಿಕ್ ತಗೊಂಡಿರ್ತೀವಿ ಅಂದ್ರೆ ಎರಡು ಮ್ಯಾಚ್ ಆಗಿರ್ಬೇಕು. ಅಂದ್ರೆ ಜಾಬ್ ಕಾರ್ಡ್ ಅಲ್ಲಿ ಇರ್ತಕ್ಕಂತ ತಂಬಿಗೂ ಆಧಾರ್ ಕಾರ್ಡ್ ಅಲ್ಲಿ ಟ್ಯಾಗ್ ಮಾಡಿರ್ತಕ್ಕಂತ ತಂಬಿಗೂ ಎರಡು ಹೋಲಿಕೆ ಆದ್ರೆ ಮಾತ್ರ ಅವನು ನಿಜವಾದ ಕೂಲಿಕಾರರು. ಇದರಿಂದ ಏನ್ ಅನುಕೂಲ ಆಗತ್ತಂತ ನೀವು ಪ್ರಶ್ನೆ ಕೇಳಬಹುದು. ಇದರಿಂದ ಏನಂದ್ರೆ ಮುಂಚೆ ಏನಾಗ್ತಿತ್ತು, ಯಾರೋ ಒಬ್ರು ಕೆಲಸ ಮಾಡ್ತಾ ಇದ್ರು, ಇನ್ನೋ ಯಾರೋ ದುರುಪಯೋಗ ತಗೊಂಡು ಅದ್ರ ಲಾಭ ತಗೊಳ್ಳುವಂತ ಸಾಧ್ಯತೆ ಇತ್ತು. ಆದ್ರೆ ಪ್ರಸ್ತುತ ಹಾಗಿಲ್ಲ, ಯಾರು ನಿಜವಾಗಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಅದ್ರ ಕೂಲಿ ತಲುಪುತ್ತ ಅನುಕೂಲ ಆಗತ್ತೆ. ಇದು ಸರ್ಕಾರ ವೈಜ್ಞಾನಿಕ ಮೆಥೆಡ್ ಅನ್ನ ಈಗ KYC ಅಂತೇಳಿ ಜಾರಿಗೆ ತಂದಾರೆ. ಬಯೋಮೆಟ್ರಿಕ್ ಇದೆ ಮತ್ತು ಆಧಾರದಲ್ಲಿರ್ತಕ್ಕಂತ ಆಧಾರಗಳನ್ನ ಅನುಸರಿಸಿ ಈ ಕೂಲಿಗಳನ್ನ ಹಂಚಲಾಗುತ್ತೆ. ಅದೇ ವ್ಯಕ್ತಿ ಅಂತ ಅಥವಾ ಅದೇ ಮಹಿಳೆ ಅಂತ ನಾವು ಖಾತ್ರಿ ಪಡಿಸಿಕೊಂಡು ಅವರಿಗೆ ಕೂಲಿಗಳನ್ನು ಹಂಚುತ್ತೀವಿ, ತುಂಬಾ ಅನುಕೂಲ ಆಗುತ್ತೆ. ಈ ಒಂದು ಜಿ ರಾಮ್ಜಿ ಯೋಜನೆ ಅಡಿಯಲ್ರಿ, ಈ ಕ್ರಿಯಾ ಯೋಜನೆಯಲ್ಲಿ ಏನಾದರೂ ಹೊಸ ಪದ್ಧತಿ ಅಳವಡಿಕೆ ಆಗಿದೆನಾ? ಹೌದು ಸರ್, ಈಗ ಮುಂಚೆ ಕ್ರಿಯಾ ಯೋಜನೆ ನಾವು ತಯಾರಿಸುವ ಸಮಯದಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಸಾಂಪ್ರದಾಯಿಕ ಮೆಥಡ್ ಅನ್ನು ಬಳಸ್ತಾ ಇದೀವಿ. ಈಗ ನಾವು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಏನೇನ್ ಕೆಲಸ ಬೇಕು ಅಂತ ಕೇಳ್ತಾ ಇದೀವಿ, ಅಲ್ಲೆಲ್ಲ ಚರ್ಚೆ ಮಾಡಿ ಕೆಲಸವನ್ನು ತಗೊಂಡು ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ ಒಂದು ಕ್ರಿಯಾ ಯೋಜನೆಯಲ್ಲಿ ಇಟ್ಟುಕೊತಾ ಇದೀವಿ. ಉದಾಹರಣೆಗಾಗಿ ಈಗ ಯಾರಿಗೆ ಬದು ನಿರ್ಮಾಣ ಅವಶ್ಯ ಇದೆ ಅನ್ನೋದನ್ನ ತಗೋತಾ ಇದೀವಿ. ನೆಕ್ಸ್ಟ್ ಚೆಕ್ ಡ್ಯಾಮ್ ಎಲ್ಲೆಲ್ಲಿ ಬೇಕು ಅಂತ ಜನರನ್ನ ಕೇಳಿ ತಗೊಂಡ್ಬಿಡ್ತಿದ್ವಿ, ಆಮೇಲೆ ಸಾಮಾನ್ಯ ಸಭೆಯಲ್ಲಿ ಅದನ್ನ ಒಪ್ಪಿಗೆ ತಗೋತಿದ್ವಿ. ನಾವು ಜನರನ್ನ ಕೇಳಿ ತಗೋತಿದ್ವಿ, ಆದ್ರೆ ಅಲ್ಲಿ ನಿಜವಾಗಿ ಚೆಕ್ ಡ್ಯಾಮ್ ಐತ್ಯೋ ಅಂತೇಳಿ ಸೈಂಟಿಫಿಕವಾಗಿ ವಿಚಾರ ಮಾಡ್ತಿರ್ಲಿಲ್ಲ. ಆದ್ರೆ ಪ್ರಸ್ತುತ ಸರ್ಕಾರ ಏನ್ ಮಾಡಿದೆ, ಯುಕ್ತದಾರ ಅಂತೇಳಿ ಒಂದು ಸಾಫ್ಟ್ವೇರ್ ತಂದಿದೆ. ಆ ಯುಕ್ತದಾರದಿಂದ ಏನ್ ಅನುಕೂಲ ಆಗಿದೆ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಸೆಟಲೈಟ್ ಬೇಸ್ ಕ್ಯಾಪ್ಚರ್ ಮಾಡ್ಕೊಳ್ತೈತಿ. ಇಲ್ಲಿ ಚೆಕ್ ಡ್ಯಾಮ್ ಕಟ್ಟಿಸಿದ್ರೆ ಎಷ್ಟು ಅನುಕೂಲ ಇದೆ, ನಾವು ಮುಂಚೆ ಎಲ್ಲೆಲ್ಲೋ ಚೆಕ್ ಡ್ಯಾಮ್ ಕಟ್ಟಿಬಿಡ್ತಿದೀವಿ, ಆದ್ರೆ ಇಲ್ಲೇ ಚೆಕ್ ಡ್ಯಾಮ್ ಕಟ್ಟಿದ್ರೆ ನೀರು ಇಲ್ಲಿ ಎಲ್ಲ ಹಿಡಿಯುತ್ತ, ಇಷ್ಟು ಆಂತರಿಕ ಜಲಮಟ್ಟ ಹೆಚ್ಚುತ್ತ ಅನ್ನೋದು ವೈಜ್ಞಾನಿಕವಾಗಿ ನಾವು ಏನ್ ಮಾಡ್ತಾ ಇದೀವಿ, ಕ್ರಿಯಾ ಯೋಜನೆ ತಯಾರಿಸಕ್ಕೆ ಇದು ತುಂಬಾ ಅನುಕೂಲಕಾರಿಯಾಗಿದೆ. ಇದನ್ನು ಯುಕ್ತಧಾರವನ್ನ ನಾವು ಜಿ ರಾಮ್ಜಿಯಲ್ಲಿ ಬದಲಾವಣೆಯಲ್ಲಿ ನಾವು ನೋಡ್ತಾ ಇದೀವಿ. ಹಾಗೇನೆ ಈ ಕೂಲಿ ಪಾವತಿಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆನಾ? ಹೀಗೆ ಹೌದು, ಕೂಲಿ ಪಾವತಿಯಲ್ಲಿ ಕೂಡ ವ್ಯತ್ಯಾಸ ಆಗಿದೆ. ಮುಂಚೆ ಏನಾಗಿತ್ತಂದ್ರೆ ನಾವು 15 ದಿನಕ್ಕೊಮ್ಮೆ ಪಾವತಿ ಆಗ್ತಾ ಇತ್ತು, ಈ ಪ್ರಸ್ತುತ ಜಿ ರಾಮ್ಜಿ ಬಂದಿರೋದ್ರಿಂದ 7 ದಿನಕ್ಕ ಕೂಲಿ ಪಾವತಿ ಆಗುವಂತ ವ್ಯವಸ್ಥೆಯನ್ನ ಈ ಹೊಸ ಕಾನೂನಲ್ಲಿ ಅಳವಡಿಸಿದಾರೆ. ಇದರಿಂದ ರೈತರಿಗೆ ಅನುಕೂಲ ಇದೆ. ಯಾಕೆ ಅನುಕೂಲ ಇದೆ ಅಂದ್ರೆ ಗ್ರಾಮೀಣ ಜನರು ಏನ್ ಮಾಡ್ತಾರೆ ಅಂದ್ರೆ 7 ದಿನಕ್ಕೊಮ್ಮೆ ಅವರಲ್ಲಿ ಹಳ್ಳಿಯಲ್ಲಿ ಸಂತೆ ಆಗುವಂತ ಹೆಚ್ಚು ಇರ್ತಾವ, ಸಂತೆಗಳು ಆಗ್ತಾವ ಗ್ರಾಮೀಣ ಸಂತೆಗಳು. ಅವರು ಗ್ರಾಮೀಣ ಸಂತೆಗೆ ಒಂದು ವಾರಕ್ಕೊಂದು ಆಗೋದ್ರಿಂದ ಒಂದು 7 ದಿನಕ್ಕೊಮ್ಮೆ ಅವ್ರ ಕೂಲಿ ಸಿಗೋದ್ರಿಂದ ಅವರ ತಮಗೆ ಬೇಕಾಗತಕ್ಕಂತ ದಿನಸಿಗಳಿರ್ಬಹುದು, ಇನ್ನು ಕುಟುಂಬಕ್ಕೆ ಬೇಕಾಗತಕ್ಕಂತ ಮೂಲಭೂತ ಒಂದು ಏನಾದ್ರೂ ಸೌಲಭ್ಯ ಇದ್ರು ಅವ್ರು ಪರ್ಚೇಸ್ ಮಾಡಿ ತರಕ್ ಅನುಕೂಲ ಆಗತ್ತ, ಅವ್ರ ಬದುಕಿಗೆ ಅನುಕೂಲ ಆಗತ್ತಂತ ಇದು ತುಂಬಾ ಅನುಕೂಲಕಾರಿ ಆಗಿದೆ. ಮಲ್ಲಿಕಾರ್ಜುನ್ ತೊದಲ್ಬಾಗಿ ಅವರೇ, ಈಗ ಈ ಜಿ ರಾಮ್ಜಿ ಯೋಜನೆ ಏನೇ ಇದೆಯಲ್ಲ, ಪ್ರಮುಖವಾಗಿ ಇದರಲ್ಲಿ ಕಂಡು ಬರ್ತಕ್ಕಂತ ಅಂಶಗಳು ಯಾವ್ಯಾವ? ಇದರಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂತದ್ದು 100 ದಿನದಿಂದ ಹೋಗಿ 125 ವ್ಯತ್ಯಾಸ ಆಗಿದೆ, ಅಂದ್ರೆ 25 ದಿನ ಇನ್ನು ಎಡಿಷನಲ್ ಸಿಗ್ತಾ ಇದೆ. ಇನ್ನು ಎರಡನೇದಾಗಿ ಪ್ರಕೃತಿ ವಿಕೋಪಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ಇದು ತುಂಬಾ ಅನುಕೂಲಕಾರಿಯಾಗಿದೆ. ಇನ್ನು ಮೂರನೇದಾಗಿ ಈ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರುವ ನಿಟ್ಟಿನಲ್ಲಿ ಬಯೋಮೆಟ್ರಿಕ್ ಮತ್ತು KYC ವ್ಯವಸ್ಥೆಯನ್ನು ಜಾರಿಗೆ ತಂದರು. ಇನ್ನು ನೆಕ್ಸ್ಟ್ ಕ್ರಿಯಾ ಯೋಜನೆ ತಯಾರಿಸುವಲ್ಲಿ ಕೂಡ ವೈಜ್ಞಾನಿಕ ಮೆಥಡ್ ಅನ್ನ ಬಳಸ್ತಾ ಇದ್ದಾರೆ. ನೆಕ್ಸ್ಟ್ ಕೂಲಿ ಮುಂಚೆ 15 ದಿನಕ್ಕೊಮ್ಮೆ ಹಾಕಿತ್ತು, ಈಗ 7 ದಿನಕ್ಕೊಮ್ಮೆ ಕೂಲಿ ಆಗ್ತಾ ಇದೆ. ಇದರಿಂದ ಒಟ್ಟಾರೆಯಾಗಿ ಇದು ತುಂಬಾ ಅನುಕೂಲಕಾರಿಯಾಗಿದೆ ಮತ್ತು ತುಂಬಾ ಪ್ರಯೋಜನಕಾರಿಯಾಗಿದೆ ಅಂತ ಭಾವಿಸ್ತಾ ಇದೆ. ಹೆಸರಿನಲ್ಲಿ ಕೂಡ ಬದಲಾವಣೆ ಆಗಿದೆ ಅಂದ್ರೆ ಜಿ ರಾಮ್ಜಿ ಅಂತ ಈ ಹೆಸರು ಕೊಟ್ಟಿದ್ದಾರೆ. ಮುಂಚೆ ಏನಿತ್ತಂದ್ರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಿತ್ತು, ಈಗ ಪ್ರಸ್ತುತ ವಿಕಸಿತ ಭಾರತ ಜಿ ರಾಮ್ಜಿ ಅಂತೇಳಿ ಹೆಸರನ್ನು ಕೊಟ್ಟಿದ್ದಾರೆ. ಇದು ಹೆಸರಿನಲ್ಲಿ ಕೂಡ ಬದಲಾವಣೆ ಆಗಿದೆ ಮತ್ತು ಒಳಗಿನ ಕಂಟೆಂಟ್ ಅಲ್ಲಿ ಕೂಡ ಬದಲಾವಣೆ ಆಗಿದೆ. ಅಂದ್ರೆ ಅವ್ರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಕೊಟ್ಟು ಅವ್ರಿಗೆ ಇನ್ನೂ ಸಬಲಗೊಳಿಸುವ ನಿಟ್ಟಿನಲ್ಲಿ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ಮುಂದುವರಿತಾ ಇದೆ. ಪ್ರಮುಖ ಅಂಶಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ವಿ ಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ. ಮತ್ತೆ ನಾವು ನೋಡೋದಾದ್ರೆ ಇದರ ಮೇಲ್ವಿಚಾರಕರಾಗಿ ಏನಾದರೂ ಬದಲಾವಣೆ ಆಗಿದೆ? ಬದಲಾವಣೆ ಆಗಿದೆ. ಯಾವ ರೀತಿ ಬದಲಾವಣೆ ಆಗಿದೆ ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ವಿಶೇಷವಾಗಿ ಒಂದು ಹುದ್ದೆನೂ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಎಡಿ ನರೇಗಾ ಅಂತೇಳಿ ಹುದ್ದೆ ಕ್ರಿಯೇಟ್ ಮಾಡಿದ್ದಾರೆ. ಅದರೊಟ್ಟಿಗೆ ಇದರಲ್ಲಿ ಏನ್ ಮಾಡಿದಾರೆ ಅಂದ್ರೆ ಎಜಿ ಅಡಿಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಮುಂಚೆ ನರೇಗಾದಲ್ಲಿ ಎಜಿ ಅಡಿಟ್ ಇರಲಿಲ್ಲ, ಈಗ ಎಜಿ ಅಡಿಟ್ ಅನ್ನು ಮಾಡಿಸೋಣ ಅನ್ನೋ ಒಂದು ವಿಚಾರ ಬಂದಿದ್ದಾರೆ. ಇದರಿಂದ ಇನ್ನೂ ಪಾರದರ್ಶಕತೆಯನ್ನು ತರಕ್ಕೂ ಕೂಡ ತುಂಬಾ ಅನುಕೂಲಕಾರಿಯಾಗಿದೆ. ಬಟ್ ಇದ್ರ ಹಿಂದಿರ್ತಕ್ಕಂಥ ಮೆಥಡ್ ಅನ್ನು ಕೂಡ ಕಂಟಿನ್ಯೂ ಮಾಡ್ಯಾರ. ಏನಂದ್ರೆ ಸೋಷಿಯಲ್ ಅಡಿಟ್ ಮಾಡ್ತಾ ಇದ್ರು, ಆ ಸೋಷಿಯಲ್ ಅಡಿಟ್ ನಡೀತೈತಿ ಮತ್ತು ಎಜಿ ಅವರ ಅಡಿಟ್ ನಡೀತೈತಿ. ಇವೆರಡೂ ಇರೋದ್ರಿಂದ ಏನಾಗುತ್ತ, ಇದರಲ್ಲಿ ಇನ್ನೂ ಪಾರದರ್ಶಕತೆ ತರಕ್ ಸಾಧ್ಯ ಆಗುತ್ತೆ ಮತ್ತು ಅವ್ಯವಹಾರವನ್ನು ತಡೆಯಕ್ಕೆ ಕೂಡ ಇದು ಅನುಕೂಲಕಾರಿಯಾಗಿದೆ. ಮಲ್ಲಿಕಾರ್ಜುನ ಅವರೇ, ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಅಂಕಿ ಅಂಶಗಳನ್ನು ನೋಡೋದಾದ್ರೆ ಎಷ್ಟು ಜಾಬ್ ಕಾರ್ಡ್ಗಳು ನಮ್ಮ ಜಿಲ್ಲೆಗೆ ಸಂಬಂಧಿಸಿದವೆ, ಎಷ್ಟು ಕಾರ್ಡ್ ಇದರಲ್ಲಿ ಆಕ್ಟಿವ್ ಆಗಿದಾವೆ ಅಂತೀರಿ? ನಮ್ಮ ಧಾರವಾಡ ಜಿಲ್ಲೆ ಬಗ್ಗೆ ನಾವು ತಿಳ್ಕೋಬೇಕಾಗಿತ್ತಂದ್ರೆ ಒಟ್ಟು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಜಾಬ್ ಕಾರ್ಡ್ಗಳು 172,358 ನಮ್ಮಲ್ಲಿ ಜಾಬ್ ಕಾರ್ಡ್ಗಳು ಅದಾವ. ಆ ಜಾಬ್ ಕಾರ್ಡ್ ಅಲ್ಲಿ ಬರೀ ಜಾಬ್ ಕಾರ್ಡ್ ಇದ್ರೂ ಪ್ರಯೋಜನ ಇಲ್ಲ, ಅದರಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಜಾಬ್ ಕಾರ್ಡ್ ಎಷ್ಟು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈ ಆಕ್ಟಿವ್ ಜಾಬ್ ಕಾರ್ಡ್ ಅನ್ನು ನೋಡಿದಾಗ ನಮ್ಮಲ್ಲಿ 76,364 ಆಕ್ಟಿವ್ ಜಾಬ್ ಕಾರ್ಡ್ ಅದಾವ. ಅಂದ್ರೆ ಈ ಜಾಬ್ ಕಾರ್ಡ್ ಅಂದ್ರೆ ಏನು, ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಕೊಡ್ತೀವಿ, ಏನ್ ಬಡ ಕುಟುಂಬ ಇರುತ್ತಲ್ಲ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಅನ್ನು ಕೊಡ್ತೀವಿ. ಇನ್ನ ಈ ಜಾಬ್ ಕಾರ್ಡ್ ಒಂದು ಜಾಬ್ ಕಾರ್ಡ್ 3-4 ಜನರನ್ನು ಕೂಡ ಒಳಗೊಂಡಿರುತ್ತೆ. ಅಂದ್ರೆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರದಾರ ಅಂದ್ರೆ ಅವಿಭಕ್ತ ಕುಟುಂಬ ಇರ್ಬೋದು, ವಿಭಕ್ತ ಕುಟುಂಬ ಇರ್ಬೋದು. ಅಂದ್ರೆ ಕುಟುಂಬ ಅಂದ್ರೆ ಎರಡು ರೀತಿಯಿಂದ ಕುಟುಂಬ ಬರ್ತಾವ, ಒಂದು ವಿಭಕ್ತ ಕುಟುಂಬ, ಇನ್ನೊಂದು ಅವಿಭಕ್ತ ಕುಟುಂಬ. ವಿಭಕ್ತ ಕುಟುಂಬ ಅಂದ್ರೆ ತಂದೆ ತಾಯಿ ಮಕ್ಕಳು ಮತ್ತು ಗಂಡ ಹೆಂಡತಿ ಇವರು ಬರ್ತಾರೆ. ಇನ್ನು ಅವಿಭಕ್ತ ಕುಟುಂಬ ಅಂದ್ರೆ ಅಣ್ಣ ತಮ್ಮಂದಿರು, ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಈ ಮಕ್ಕಳು ಇವರೆಲ್ಲರನ್ನೂ ಒಳಗೊಂಡಿರ್ತಕ್ಕಂಥದ್ದು ಒಂದು ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಇತ್ತಂದ್ರು ಕೂಡ ಅಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ. ಸುಮಾರು ಅವಿಭಕ್ತ ಕುಟುಂಬದಲ್ಲಿ 10-15 ಜನನು ಇರಬಹುದು, ಎಲ್ಲರೂ ಒಂದೇ ಜಾಬ್ ಕಾರ್ಡ್ ಅಲ್ಲಿ ಬರ್ತಾರೆ. ಹಾಗಾದ್ರೆ ಈ ಜಾಬ್ ಕಾರ್ಡ್ ಅಲ್ಲಿ ಇನ್ನು ಲೇಬರ್ ಎಷ್ಟದಾರ, ಕಾರ್ಮಿಕರು ಎಷ್ಟದಾರ? ಕಾರ್ಮಿಕರ ವಿಷಯಕ್ಕೆ ಬಂದಾಗ ನಮ್ಮಲ್ಲಿ ಟೋಟಲ್ ಕಾರ್ಮಿಕರು ಇರೋದು ನಮ್ಮ ಜಿಲ್ಲೆಯಲ್ಲಿ 409,368 ಜನ ಕಾರ್ಮಿಕರು ಅದಾರ. ಅದರಲ್ಲಿ ಆಕ್ಟಿವ್ ಕಾರ್ಮಿಕರು ಎಷ್ಟದಾರ ಅಂದ್ರೆ 76,364 ಜನ ಆಕ್ಟಿವ್ ಕಾರ್ಮಿಕರು ಕೂಡ ನಮ್ಮ ಜಿಲ್ಲೆಯಲ್ಲಿ ಅದಾರ. ಅಂದ್ರೆ ಒಟ್ಟಾರೆಯಾಗಿ ಈ ವಿಕಸಿತ ರಾಮ್ಜಿ ಯೋಜನೆಯನ್ನ ಪಡಿಬೇಕಾದ್ರೆ ಯಾವ ಮೂಲಾಧಾರವನ್ನ ಇಟ್ಟುಕೊಂಡು ತಾವು ಈ ಜಾಬ್ಗಳನ್ನ ಜಾಬ್ ಕಾರ್ಡ್ ಅನ್ನ ನೀಡ್ತೀರಿ? ಅಂದ್ರೆ ವಾರ್ಷಿಕ ಆದಾಯ ಇಷ್ಟು ಇರಬೇಕಂತಾನೋ, ಅಥವಾ ಅವರು ಬಡ ಕೂಲಿ ಕಾರ್ಮಿಕರಾಗಿರ್ಬೇಕನೋ, ಯಾವ ಆಧಾರದ ಮೇಲೆ ಈ ಜಾಬ್ ಕಾರ್ಡ್ಗಳನ್ನ ನೀಡ್ತೀರಿ ತಾವು? ನಿಜವಾಗಿ ತಾವು ಕೇಳ್ತಕ್ಕಂಥದ್ದು ಒಳ್ಳೆ ಪ್ರಶ್ನೆ. ಇಲ್ಲಿ ಒಟ್ಟಾರೆಯಾಗಿ ಜಾಬ್ ಕಾರ್ಡ್ ಅನ್ನ ನಾವು ಕೊಡುವ ಸಮಯದಲ್ಲಿ ಬಿಪಿಎಲ್ ಕಾರ್ಡ್ ಅನ್ನ ಮೊದಲೇ ಆದ್ಯತೆ ಕೊಡ್ತೀವಿ. ಬಿಪಿಎಲ್ ಕಾರ್ಡ್ ಇದ್ದವರಿಗೆ, ವಿಧುವೆಯರಿಗೆ, ಎಸ್ಸಿ ಎಸ್ಟಿ ಜನಾಂಗದವರಿಗೆ, ಮಹಿಳೆಯರಿಗೆ, ವಿಕಲಚೇತನದವರಿಗೆ ಮತ್ತು HIV ಪೀಡಿತ ಜನರಿಗೆ ಮೊದಲೇ ಆದ್ಯತೆ ಕೊಡ್ತೀವಿ. ಇವರು ಆದ್ಮೇಲೆ ಬೇರೆ ಜನರಲ್ಲಿ ಇದ್ದವರಿಗೂ ಕೂಡ ನಂತರ ಕೊಡ್ತೀವಿ. ಫಸ್ಟ್ ಪ್ರಯಾರಿಟಿ ಕೊಡೋದು ಈ ಒಂದು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನ, ಸಮಾಜದಲ್ಲಿ ಶೋಷಿತಕ್ಕೆ ಒಳಗಾಗಿರ್ತಕ್ಕಂಥ ಜನರಿಗೆ ಮೊದಲೇ ಆದ್ಯತೆಯನ್ನು ಕೊಡ್ತೀವಿ. ಅಂದ್ರೆ ನಿರ್ದಿಷ್ಟ ಆದಾಯ ಹೊಂದಿರಬೇಕಂತೀರಾ ಹೇಗೆ? ಅಂದ್ರೆ ಈಗ ಉದಾಹರಣೆಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿದ್ದಂದ್ರೆ ಅವನಿಗೆ ಜಾಬ್ ಕಾರ್ಡ್ ಕೊಡಕ್ ಬರಲ್ಲ. ಮತ್ತೆ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದಂದ್ರೆ ಜಾಬ್ ಕಾರ್ಡ್ ಕೊಡಕ್ ಬರಲ್ಲ. ಆದಾಯ ಜಾಸ್ತಿ ಇತ್ತಂದ್ರೆ, ಇನ್ಕಮ್ ಏನಾದರೂ ಜಾಸ್ತಿ ಇತ್ತಂದ್ರೆ ಅವ್ರಿಗೆ ಜಾಬ್ ಕಾರ್ಡ್ ಕೊಡಲ್ಲ. ಗೌರ್ಮೆಂಟ್ ಎಂಪ್ಲಾಯಿ ಅಥವಾ ಅವನು ಟ್ಯಾಕ್ಸ್ ಅನ್ನ ಪೇಯಬಲ್ ಇದ್ದ ಅಂದ್ರೆ, ಜಿ ಎಸ್ ಟಿ ಅನ್ನು ಕಟ್ತಾ ಇದ್ದಂದ್ರೆ ಅವನಿಗೆ ನಾವು ಕೊಡಲ್ಲ. ಈ ಎಲ್ಲ ಮಾನದಂಡಗಳನ್ನು ನೋಡಿಕೊಂಡು ತಾವು ಈ ಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಉದ್ಯೋಗ ಕಾರ್ಡ್ಗಳನ್ನ ನೀಡ್ತೀರಿ. ತುಂಬಾ ಸಂತೋಷ ಮಲ್ಲಿಕಾರ್ಜುನ ಅವರೇ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ರಾಮ್ಜಿ ಯೋಜನೆಯ ಕುರಿತು ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ಈ ಜಿ ರಾಮ್ಜಿ ಯೋಜನೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗಿಂತಲೂ ವಿಭಿನ್ನವಾಗಿದೆ. ಹೆಂಗ ವಿಭಿನ್ನ ಆಗಿದೆ ಅಂದ್ರೆ, ಇದು ಜನರಲ್ಲಿ ವೈಜ್ಞಾನಿಕ ತಳಹದಿಯ ಮೇಲೆ ಒಂದು ಪಾರದರ್ಶಕತೆಯ ನಿಟ್ಟಿನಲ್ಲಿ ಒಂದು ಕ್ರಿಯಾ ಯೋಜನೆ ತಯಾರಿಸುವುದಿರಬಹುದು, ಕಾಮಗಾರಿಯನ್ನು ಇನ್ನು ಇಂಪ್ಲಿಮೆಂಟೇಷನ್ ಮಾಡುವ ನಿಟ್ಟಿನಲ್ಲಿ ತುಂಬಾ ಅನುಕೂಲಕಾರಿಯಾಗಿದೆ. ಇನ್ನೊಂದು ಅವಧಿಯನ್ನು ಹೆಚ್ಚಿಸಲಿದೆ ಮತ್ತು ಕೂಲಿಯನ್ನು ಇನ್ ಟೈಮ್ದಲ್ಲಿ ಕೊಡುತ್ತೆ. ಒಟ್ಟಾರೆಯಾಗಿ ಗ್ರಾಮೀಣ ಬಡ ಜನರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವಲ್ಲಿ ಇದು ತುಂಬಾ ಅನುಕೂಲಕಾರಿಯಾಗಿದೆ ಅಂತ ಒಂದು ನನ್ನ ವಿಚಾರ. ಕೇಳುಗರಿಗೆ ಕಿವಿ ಮಾತನ್ನ ಹೇಳುವುದಾದ್ರೆ ಈ ಯೋಜನೆಯ ಕುರಿತು? ಒಟ್ಟಾರೆಯಾಗಿ ಇದು ಎಲ್ಲಾ ಗ್ರಾಮೀಣ ಮಟ್ಟದ ಜನರು, ಇದರ ಬಡ ಜನರು, ಅದರಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ, ಒಂದು ಅವರ ಆರ್ಥಿಕ ಸ್ಥಿತಿಗತಿ ಹೆಚ್ಚಾಗಲಿ, ಅಂದ್ರೆ ನಮ್ಮ ದೇಶದಲ್ಲಿ ಬಡತನ ಪ್ರಮಾಣ ಕಡಿಮೆ ಆಗಲಿ, ನಿರುದ್ಯೋಗ ಪ್ರಮಾಣ ಕಡಿಮೆ ಆಗಲಿ, ಇದರ ಸದುಪಯೋಗ ಪಡ್ಕೊಳ್ಳಿ ಅನ್ನೋದು ನನ್ನ ಆಸೆ ಅಷ್ಟೆ. ಕೇಳುಗರೆ, ಭಾರತದಾದ್ಯಂತ ಪ್ರಚಲಿತವಿರುವ ವಿಕಸಿತ ಭಾರತ ರಾಮ್ಜೀ ಮಸೂದೆಯ ಕುರಿತು ಧಾರವಾಡ ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ತೊದಲ್ಬಾಗಿ ಅವರು ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದು ವಿಷಯಗಳನ್ನ ತಿಳಿಸಿದ್ದಕ್ಕಾಗಿ ವೈಯಕ್ತಿಕವಾಗಿ ಮತ್ತು ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು. ನಮಸ್ಕಾರ ಸರ್. ಧನ್ಯವಾದ. ಇದುವರೆಗೆ ಭಾರತದಾದ್ಯಂತ ಪ್ರಚಲಿತವಿರುವ ವಿಕಸಿತ ಭಾರತ ಜಿ ರಾಮ್ಜೀ ಮಸೀದಿಯ ಕುರಿತು ಧಾರವಾಡ ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ತೊದಲ್ಬಾಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್. ಕೇಳುಗರೆ, ಇದುವರೆಗೆ ಭಾರತದಾದ್ಯಂತ ಪ್ರಚಲಿತವಿರುವ ವಿಕಸಿತ ಭಾರತ ಜಿ ರಾಮ್ಜಿ ಮಸೂದೆ ಕುರಿತು ಧಾರವಾಡ ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ತೊದಲಬಾಗಿಯವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಹಕಾರ ವಿಜಯ್ ಕುಮಾರ್ ಸಬರದ್. ಕೃಷಿ ರಂಗದಲ್ಲಿ ಇನ್ನು ಮುಂದೆ ರಾಯ್ಬಾಗ್ ತಾಲೂಕಿನ ನಿಲಜಿಯ ಬಾಲಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ರಿವಾಯತ್ ಪದಗಳನ್ನು ಕೇಳುತ್ತೀರಿ. ಮಾಡಿ ಹೇಳತೇವ್ರಿ ಕವನ ಮಮ್ಮದ ಹನಿ ಪಶಾಶರಣ ಬ್ಯಾಟಿಗಿ ವಾಂಟಾಣ ನಾಲ್ಕು ಮಂದಿ ನಾಯೇಂಬಲ ಕರಕೊಂಡ ಹಾಂಟಿದಾನೆ ಶರಣ ಕೈ ಒಳಗ ಬ್ಯಾಟಿಯ ಸಾಮಾನ ಕುದರಿಯ ಮ್ಯಾಲಿಯೇರ ಮಾಡಿ ಹೇಳತೇವ್ರಿ ಕವನ ಮಮ್ಮದ ಹನಿ ಪಶಾಶರಣ ಬ್ಯಾಟಿಗಿ ವಾಂಟಾಣ ಮಾನೆ ನಂಬದು ಅಡವೆಯ ಒಳಗ ಹೋಗೇನೆ ತೋ ಶರಣ ಆತಿಂದ ಬಾಂಧವ ಬ್ಯಾಟೇನ ಸ್ವಾಮಿ ವಗದನು ಚಿಗರೆ ಮಾಡಿ ಹೇಳತೇವ್ರಿ ಕವನ ಮಮ್ಮದ ಹನಿ ಪಶಾಶರಣ ಬ್ಯಾಟಿಗಿ ವಾಂಟಾಣ ಜೈತುಣ ಎಂಬಕ್ಕೆ ಅರಸನ ಮಗಳು ಬಾಳಕ್ಕೆ ತೋರಾಣ ಒಗದಳ ದೊಡ್ಡ ದೊಡ್ಡ ಪೈಲ್ವಾನನ ಬಂದಳು ಶರಣರ ಮ್ಯಾಲೆ ಬಂದಳು ಶರಣರ ಮ್ಯಾಲೇನಾ ಬಾದಾಗ ಕುಂತ ಕೇಳರಿ ಜನ ಎಲ್ಲ ಏನ ಮಾಡಿ ಹೇಳತೇವ್ರಿ ಕವನ ಮಮ್ಮದ ಹನಿ ಪಶಾ ಶರಣ ಬ್ಯಾಟಿ ಜೀವಾಂಟಾನ ಜೈ ತೋಣ ಅಂತಾಳಲ್ಲಿ ನೋಡಲಿಲ್ಲ ನಿಮ್ಮಂತ ಪೈಲ್ವಾನ ನೇವ ಚಡವಿದಾರಿ ನಾನ ನೇಮ ಸತಿಯಾಗಿ ನಾನ ಕೃಷಿ ರಂಗದಲ್ಲಿ ರಿವಾಯತ್ ಪದವನ್ನು ಕೇಳುತ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ. ರವಿ ಎಂಬತ್ತ ಕೋಟಿ ಸಲವೋ ಹಂತವನ ನಿಮ್ಮ ಜನ್ಮ ನಾಮದ ಹೆಸರ ಮೊಮ್ಮದೌದೇನ ಜೋಜೋ ನಿಮ್ಮ ಜನ್ಮ ನಾಮದ ಹೆಸರ ಮೊಮ್ಮದೌದೇನ ಜೋಜೋ ನಿಮ್ಮ ಜನ್ಮ ನಾಮದ ಹೆಸರ ಮೊಮ್ಮದೌದೇನ ಬಾರ ಹೊಟ್ಟೆ ಚೇಮೈನ ತೇರೆ ಕೊಂಡಾಳವರ ತಾಯಿ ಆಮೇನ ತಂದೆ ತಾಯಿ ಎಲ್ಲದ ಪರದೇಶಿ ಮಗನ ನಿನಗ ಮಲಿಯ ಕುಡಸಿದಕ್ಕೆ ತಾಯಿ ನೇನ ಶಿವನ ಕೇರಣದಿಂದ ಹೊಟ್ಟೆ ಬಂದವನ ಎರವಿ ಎಂಬತ್ತ ಕೋಟಿ ಸಲವೋ ಹಂತವನ ನಿಮ್ಮ ಜನ್ಮ ನಾಮದ ಹೆಸರ ಮೊಮ್ಮದೌದೇನ ಜೋಜೋ ನಿಮ್ಮ ಜನ್ಮ ನಾಮದ ಹೆಸರ ಮೊಮ್ಮದೌದೇನ ಜೋಜೋ ನಿಮ್ಮ ಜನ್ಮ ನೇನ ಶಿವನ ಕೇರಣದಿಂದ ಹೊಟ್ಟೆ ಬಂದವನ ಎರವಿ ಎಂಬತ್ತ ಕೋಟಿ ಸಲವೋ ಹಂತವನ ನಿಮ್ಮ ಜನ್ಮ ನಾಮದ ಹೆಸರ ಮೊಮ್ಮದೌದೇನ ಜೋಜೋ ನಿಮ್ಮ ಜನ್ಮ ನಾಮದ ಹೆಸರ ಮೊಮ್ಮದೌದೇನ ಜೋಜೋ ನಿಮ್ಮ